ವೇದ ಪಾರಿಜಾತ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ಸಾಯಿನಾಥ ಕರ್ತವ್ಯಂ ದೈವಮಾನ್ಯಕಂ ಶ್ರೀದತ್ತಾಶ್ರಿತ ಪಾರಿಜಾತ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ಸಾಯಿನಾಥ ಕರ್ತವ್ಯಂ ದೈವಮಾನ್ಯಕಂ ಉತ್ತಿಷ್ಟೋತ್ತಿಷ್ಟ ಸಾಯೀಶ ಉತ್ತಿಷ್ಟ ಸುಗುಣಾಕರ ಉತ್ತಿಷ್ಟ ದ್ವಾರಕಾ ವಾಸ ತ್ರೈಲೋಕ್ಯಂ ಮಂಗಳಂ ಕುರು ಉತ್ತಿಷ್ಟೋತ್ತಿಷ್ಟ ಸಾಯೀಶ ಉತ್ತಿಷ್ಟ ಸುಗುಣಾಕರ ಉತ್ತಿಷ್ಟ ದ್ವಾರಕಾ ವಾಸ ತ್ರೈಲೋಕ್ಯಂ ಮಂಗಳಂ ಕುರು ಶ್ರೀನಿಂಬವೃಕ್ಷ ಮೂಲಾಧಿವಾಸ ಶತಕೋಟಿ ಭಾನು ತೇಜೋಜ್ವಲ ದಿವ್ಯ ಭಾಸ ಅಣಿಮಾದಿ ಸಿದ್ಧ ಮಹಿಮಾನ್ವಿತ ಚಿದ್ವಿಲಾಸ ಶ್ರೀ ಸಾಯಿನಾಥ ಪ್ರಭೋ ತವ ಸುಪ್ರಭಾತ ಶಿವ ಮಹಲ್ಸಾಪತಿ ಚಿತ್ತಾಬ್ಜ ಭೃಂಗ ನಿಜ ಪಾದೋದ್ಭವ ನಾಥ ಪ್ರಭೋ ತವ ಸುಪ್ರಭಾತ ಸರ್ವಮತಾರ್ಧಸಾರ ಸಮನ್ವಯ ಸಾಧು ಚಿತ್ತ ಭಕ್ತಾಭೀಷ್ಟವರ ಪ್ರದ ಮನೋಹರ ಪಾಂಡುರಂಗ ನಿತ್ಯಾತ್ಮಾನುಸಂಧಾನ ಮಹಾಯೋಗ ಶ್ರೀ ಸಾಯಿನಾಥ ಪ್ರಭೋ ತವ ಸುಪ್ರಭಾತ ಪಂಚಭೂತಾಧಿನಾಥ ಸುರವಂದ್ಯ ಪವಿತ್ರ ಪಾದ ರಾಗಾದಿದ್ವೇಷ ಪರಿವರ್ಜಿತ ನಿರ್ವಿಕಲ್ಪ ತಂಭೋವಿ ತಾಮಸ ಗುಣ ವಿನಿಶ್ಚಿತ ಮಲ್ಲಯೋಧ ಶ್ರೀ ಸಾಯಿನಾಥ ಪ್ರಭೋ ತವ ಸುಪ್ರಭಾತ ಭಿಕ್ಷಾಟನಾನುದಿನ ನಿಗೂಢ ಅಂತರಾರ್ಧ ಅಹಂ ನಿರ್ವೃತ್ತಿ ಪರಿಬೋಧಿತ ದಿವ್ಯ ಸಿದ್ಧ ಭಯದ ಕ್ಷಯ ರೋಗ ನಿವಾರಣ ಊದಿ ಮಂತ್ರ ಶ್ರೀ ಸಾಯಿನಾಥ ಪ್ರಭೋ ತವ ಸುಪ್ರಭಾತ ಸರ್ವಾಂತರ್ಯಾಮಿ ಸ್ಥಿತೈಕ ಮೂಲ ಪುರುಷ ಸಕಲಾರ್ಧ ಸಾಧಕ ಸಮಸ್ತ ಜಗದೈಕ ಪೋಷ ಭವಾಂಭೋಧಿಕೋತ ಪರಮಹಿತ ಭಕ್ತ ತೋಷ ಶ್ರೀ ಸಾಯಿನಾಥ ಪ್ರಭೋ ತವ ಸುಪ್ರಭಾತ ನಿರ್ಭಾಗ್ಯ ಭಾಗ್ಯ ಸ್ಥಿತಿ ಲೇಶ ಅಭೇದ ಭಾವ ಮಮತೈಕ ಜೀವ ಪ್ರಿಯಾಮೃತ ಮಹಾನುಭಾವ ತಿಮಿರೋ ವಿನಾಶ ಮಹೋಜ್ವಲ ತೈಲ ದೀಪ ಶ್ರೀ ಸಾಯಿನಾಥ ಪ್ರಭೋ ತವ ಸುಪ್ರಭಾತ ರಾಜಾಧಿರಾಜ ಖಂಡಾಧಿವರ ಯೋಗಿ ರಾಜ ಶ್ಯಾಮಾನು ಪೂಜಿತ ಚರಣಾಬ್ಜ ಯಶೋ ವಿರಾಜ ದಾಸಗಣು ಸನ್ನುತ ಭಕ್ತ ಭೋಜ ಶ್ರೀ ಸಾಯಿನಾಥ ಪ್ರಭೋ ತವ ಸುಪ್ರಭಾತ ರಾಜಾಧಿರಾಜ ಖಂಡಾಧಿವರ ಯೋಗಿ ರಾಜ ಶ್ಯಾಮಾನು ಪೂಜಿತ ಚರಣಾಬ್ಜ ಯಶೋ ವಿರಾಜ ದಾಸಗಣು ಸನ್ನುತ ಭಕ್ತ ಭೋಜ ಶ್ರೀ ಸಾಯಿನಾಥ ಪ್ರಭೋ ತವ ಸುಪ್ರಭಾತ ಆನಂದ ಕಂದ ಅರವಿಂದ ದಳಾಯ ತಾಕ್ಷ ಅತಿ ದೂರ ಭಾರ ಕುಂಭಾರ ಕುಮಾರ ರಕ್ಷ ಆಕಾಶ ಶಯನ ಮಹಿಮಾನ್ವಿತ ಸಚ್ಚರಿತ್ರ ಶ್ರೀ ಸಾಯಿನಾಥ ಪ್ರಭೋ ತವ ಸುಪ್ರಭಾತ ಭಕ್ತಾನುರಕ್ತ ಪರಿಪಾಲಿತ ಭಿನ್ನ ರೂಪ ನಿತ್ಯಾನ್ನದಾನ ನಿಯಮಾಧಿಕ ದಯಾ ಸ್ವರೂಪ ಜಾತೀಯ ಭಾವ ಸದ್ಬೀಜ ಪ್ರವೃದ್ಧಿತಾಯ ಶ್ರೀ ಸಾಯಿನಾಥ ಪ್ರಭೋ ತವ ಸುಪ್ರಭಾತ ಭಕ್ತಾನುರಕ್ತ ಪರಿಪಾಲಿತ ಭಿನ್ನ ರೂಪ ನಿತ್ಯಾನ್ನದಾನ ನಿಯಮಾಧಿಕ ದಯಾ ಸ್ವರೂಪ ಜಾತೀಯ ಭಾವ ಸದ್ಬೀಜ ಪ್ರವೃದ್ಧಿತಾಯ ಶ್ರೀ ಸಾಯಿನಾಥ ಪ್ರಭೋ ತವ ಸುಪ್ರಭಾತ ಪರದೂಷಣಾವ್ಯಸನ ವಿನಿರ್ಜಿತಾಯ ಜ್ಞಾನ ಪ್ರದಾಯ ಸಚ್ಚೀಲ ಪ್ರಬೋಧಕಾಯ ದುಸ್ಸಾಂಪ್ರದಾಯ ಅರಿಷ್ಟ ವಿನಾಶಕಾಯ ಶ್ರೀ ಸಾಯಿನಾಥ ಪ್ರಭೋ ತವ ಸುಪ್ರಭಾತ ವೈರಾಗ್ಯ ರಾಜ್ಯ ವೈಭೋಗ್ಯ ಪ್ರದರ್ಶಕಾಯ ಸತ್ಸಂಗ ಮಾರ್ಗ ಸದ್ಬುದ್ಧಿ ಪ್ರದಾಯಕಾಯ ಪರಬ್ರಹ್ಮ ವಿದ್ಯಾ ಸುಬೋಧಕಾಯ ಶ್ರೀ ಸಾಯಿನಾಥ ಪ್ರಭೋ ತವ ಸುಪ್ರಭಾತ ನಾನಾ ಜ್ಞಾನ ಗರ್ವಾಪಹಾರ ಶ್ರೀ ಚಂದನೋತ್ಸವ ಘನ ವಿಜಯ ಕಾರ್ಯಭಾರ सनातन दुराचार क्रिया विदुरा श्री साईनाथ प्रभो तव सुप्रभातम् दया क्षमादि सुशोभित सुगुण लीला वैराग्य भाव विराजित कफनिचेला भीमाजी आदि विधि वंचित दीन पाला श्री साईनाथ प्रभो तव सुप्रभातम् दया क्षमादि सुशोभित सुगुण लीला वैराग्य भाव विराजित कफनिचेला भीमाजी आदि विधि वंचित दीन पाला श्री साईनाथ प्रभो तव सुप्रभातम् भक्तानुयुक्त सायुज्य सुलभ मार्ग भूतादि शनिग्रह दोष भीति भंग भस्मानुलेप सुरार्चित सन्नुतांग श्री साईनाथ प्रभो तव सुप्रभातम् बाई जबाई संसेवित दिव्य चरण तात्या महाशय दैनंदिन भज्य भरण श्यामादि शिष्य परिवेष्टित सामगाना श्री साईनाथ प्रभो तव सुप्रभातम् श्री द्वारका माई सुपूजित दिव्य धामा श्री श्याम कर्णारूढ दिग्विजय सार्वभौम महाराज लांछनायुत नयनाभिराम श्री साईनाथ प्रभो तव सुप्रभातम् भय सर्प दंष्ट कल्लोलित भेक रक्षा वार्धक्य व्याघ्र व्यधा निवारण दिव्य दक्षा बाधा विदूर भवहार दयाल वाला श्री साईनाथ प्रभो तव सुप्रभातम् हैन्दवालय समुद्धर सुपुण्य चरित बुट्टीयवाड निवास निरतानुरक्त समाध्यनंतर सजीव लीला विलास श्री साईनाथ प्रभो तव सुप्रभातम् चिरिडी निवास सौभाग्य संवर्धकाय श्रित भक्त पूजित सुगंध दिव्य काय कविराज हेमांडु कृति नायकाय श्री साईनाथ प्रभो तव सुप्रभातम् शिरडी निवास सौभाग्य संवर्धकाय श्रित भक्त पूजित सुगंध दिव्य काय कविराज हेमांडु कृति नायकाय श्री साईनाथ प्रभो तव सुप्रभातम् नमो जय सद्गुरु साई प्रभो शरणागत वत्सल साई नमो करुणा वरुणालय स्वामी नमो विजयी भव शिरडी साई विभो नमो जय सद्गुरु साई प्रभो शरणागत वत्सल साई नमो करुणा वरुणालय स्वामी नमो विजयी भव शिरडी साई विभो परिहारक कामित दायक त्रिभुवन नायक मारुति साई नमो निखिलाखिल पूजित स्वामी नमो परिपालय मां श्री साई विभो कलिहारक कामित दायक त्रिभुवन नायक मारुति साई नमो निखिलाखिल पूजित स्वामी नमो परिपालय मां श्री साई विभो नित्याग्नि महाधुनि प्रज्वलितं निरतान सुदान सुधा भरितं करुणार्द्र कधामय सच्छरितं विजयी भव शिरडी साईशं नित्याग्नि महाधुनि प्रज्वलितं निरतान सुदान सुधा भरितं करुणार्द्र कधामय सच्छरितं विजयी भव शिरडी साईशं श्री अत्रि सुनंदन अवतारं सर्वं कश सन्मत मत सारं।